ಮಹದೇವರೇ, ಕೃಷಿ ಅಧಿಕಾರಿಗಳಾಗಿ ಸಾಕಷ್ಟು ಅನುಭವ ಇದೆ ತಮಗೆ, ಸುಮಾರು ವರ್ಷಗಳ ಅನುಭವ ಇದೆ. ಹಾಗೆಯೇ ಅಗ್ರಿಕಲ್ಚರ್ ಗ್ರಾಜುಯೇಟ್ ಬೇರೆ, ಅಂದರೆ ಕೃಷಿ ಪದವೀಧರ ಕೂಡ. ಕೃಷಿಕರ ಒಂದು ಜೀವನ ಏನು ಅಂತ ತಮ್ಗೆ ಗೊತ್ತು. ಯಾಕಂದರೆ ಎಷ್ಟೋ ಜನ ಇವತ್ತು ಕೃಷಿ ಮಾಡ್ತಿರ್ಲಿಕ್ಕಿಲ್ಲ, ಬಟ್ ಅವರು ತಂದೆ ಅಥವಾ ಅವರು ಅಜ್ಜ ಇವರಂತೂ ಖಂಡಿತವಾಗಿ ಕೃಷಿ ಮಾಡ್ತಿರ್ತಾರೆ. ಹೀಗೆ ಎಲ್ಲರೂ ಕೂಡ ಕೃಷಿ ಕುಟುಂಬದಿಂದ ಬಂದಂಥವರೇ. ಹೀಗೆ ರೈತ ಬಾಂಧವರಿಗೆ ಆರಂಭಿಕವಾಗಿ ಏನು ಒಂದೆರಡು ಮಾತುಗಳನ್ನು ಹೇಳ್ತೀರಾ? ಎಲ್ಲ ರೈತರಿಗೂ ಮೊದಲಿಗೆ ಮುಂಗಾರು ಹಂಗಾಮು ಬಂಗಾರವಾಗಲಿ ಅಂತ ಶುಭ ಕೋರ್ತೀನಿ. ಇವತ್ತಿನ ದಿನದಲ್ಲಿ ರೈತನ ಬದುಕು ಬಹಳ ಅನಿಶ್ಚಿತತೆಯಿಂದ ಕೂಡಿದೆ. ಯಾಕಂದರೆ ನಾನು ಸಹ ಒಬ್ಬ ಕೃಷಿ ಪದವೀಧರನಾಗಿ ಕೃಷಿ ಕುಟುಂಬದಿಂದ ಬಂದ ಹಿನ್ನೆಲೆ ಇರೋದರಿಂದ ನನಗೆ ಅನಿಸಿದ್ದು ಏನಪ್ಪ ಅಂತಂದರೆ, ನನಗೆ ಒಬ್ಬ ಕೃಷಿ ಅಧಿಕಾರಿಯಾಗಿ ಈ ಒಂದು ಉದ್ಯೋಗ ಮಾಡೋದ್ರಿಂದ ಒಂದು ನಿಶ್ಚಿತ ಆದಾಯ ಅಂತ ಇದೆ. ಆದರೆ ರೈತನ ಬದುಕಿನಲ್ಲಿ ಅಂಥ ಒಂದು ನಿಶ್ಚಿತ ಆದಾಯ ಇರದೇ ಇರೋದೇ ಒಂದು ದೊಡ್ಡ ಕೊರತೆ. ಅದಕ್ಕಾಗಿ ಸ್ವಲ್ಪ ರೈತರು ಸ್ವಲ್ಪ ಸಂಕಷ್ಟದಲ್ಲಿ ಇರ್ತಾರೆ. ಆಮೇಲೆ ಅದರಲ್ಲೂ ಮುಖ್ಯವಾಗಿ ಈ ಪ್ರಕೃತಿಯೊಂದಿಗೆ ಹೋರಾಡಿ ಆದಾಯವನ್ನು ತಂದುಕೊಂಡು ಮಾರುಕಟ್ಟೆಯಲ್ಲಿ ಒಂದು ಉತ್ತಮ ಬೆಳೆಯನ್ನು ಪಡೆದುಕೊಂಡು ಬದುಕು ನಡೆಸೋದಿದೆಯಲ್ಲ, ಅದು ಇನ್ನೂ ಕಷ್ಟ ಅನಿಸುತ್ತೆ. ಸೊ ಈ ಒಂದು ಹಿನ್ನೆಲೆಯಲ್ಲಿ ರೈತರು ಯಾವುದಕ್ಕೂ ಕುಗ್ಗದೆ ಸಮಗ್ರ ಕೃಷಿಯನ್ನು ಪದ್ಧತಿ ಅಂತ ಅಳವಡಿಸ್ಕೊಂಡು ಬಿಟ್ಟರೆ ಒಂದು ಬೆಳೆ ಕೈ ಕೊಟ್ಟರು ಇನ್ನೊಂದು ಬೆಳೆ ಕೈ ಹಿಡಿತದೆ. ಸಮಗ್ರ ಕೃಷಿ ಪದ್ಧತಿಯನ್ನು ಅಳವಡಿಸ್ಕೊಳ್ಳೋದು ಇವತ್ತಿನ ದಿನದಲ್ಲಿ ಅತ್ಯುತ್ತಮ ಒಂದು ಮಾರ್ಗ ಅಂತ ನಾನು ನನ್ನ ಅಭಿಪ್ರಾಯವನ್ನು ಹೇಳಕ್ಕೆ ಇಷ್ಟಪಡ್ತೀನಿ. ಬಹಳ ಸಂತೋಷ ಮಹಾದೇವ ಸರಸೆಟ್ಟಿ ಅವರೇ. ನಿಯಮಿತ ಆದಾಯ ಇಲ್ಲದಿರುವಂಥ ರೈತರಿಗೆ ಸಾಕಷ್ಟು ಸವಾಲುಗಳಿದೆ. ಪೈರ್ ಮೇಲೇ ಅವಲಂಬನೆ ಇರ್ತಾನೆ. ಆಮೇಲೆ ಇವತ್ತು ಪೈರ್ ಬಂದರೆ ಅವರಿಗೆ ಮನೆಯಲ್ಲಿ ನಗು, ಪೈರ್ ಇಲ್ಲದೆ ಹೋದರೆ ಮನೆಯಲ್ಲಿ ಸಾಕಷ್ಟು ತೊಂದರೆಗಳು ಸವಾಲುಗಳು ಇರ್ತದೆ. ಮತ್ತು ಆ ಸವಾಲುಗಳನ್ನು ಜಯಿಸಿ ಇವತ್ತು ರೈತ ಜೀವನ ಮಾಡ್ತಾ ಇದ್ದಾರೆ. ಹೀಗಾಗಿ ರೈತನ ಸವಾಲುಗಳಿಗೆ ಸರಿಯಾಗಿ ಮಾರ್ಗದರ್ಶನ ಮಾಡಲಿಕ್ಕೆ ಇವತ್ತು ರೈತ ಸಂಪರ್ಕ ಕೇಂದ್ರಗಳು ಇದಾವೆ. ರೈತ ಸಂಪರ್ಕ ಕೇಂದ್ರಗಳು ರೈತನ ನಾಡಿಮಿಡಿತವನ್ನು ಅರ್ಥ ಮಾಡ್ಕೊಳ್ಳುವಂತಹ ನಿಟ್ಟಿನೊಳಗೆ ಕೆಲಸ ಮಾಡ್ತಾ ಇವೆ. ರೈತ ಸಂಪರ್ಕ ಕೇಂದ್ರ ಧಾರವಾಡದಲ್ಲಿ ಕೃಷಿ ಅಧಿಕಾರಿಯಾಗಿ ಕೆಲಸ ಮಾಡ್ತಾ ಇದ್ದೀರಿ. ರೈತ ಸಂಪರ್ಕ ಕೇಂದ್ರಗಳು ಯಾವ ರೀತಿ ಕಾರ್ಯನಿರ್ವಹಿಸ್ತಾ ಇದ್ದಾವೆ, ಏನೇನು ಸೌಲಭ್ಯಗಳನ್ನು ನಮ್ಮ ರೈತ ಬಾಂಧವರಿಗೆ ನೀಡ್ತಾ ಇದ್ದಾವೆ, ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಕೊಡ್ಬೋದಾ ಮಹಾದೇವ್ ಸರಸೆಟ್ಟಿ ಅವರೇ? ಸಾಕಷ್ಟು ಸೌಲಭ್ಯಗಳು ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ಸಿಗ್ತಾ ಇದಾವೆ ಸರ್. ಇದರಲ್ಲಿ ಮುಖ್ಯವಾಗಿ ಈಗ ಮುಂಗಾರು ಹಂಗಾಮಿನಲ್ಲಿ ರೈತರಿಗೆ ರಿಯಾಯಿತಿ ದರದಲ್ಲಿ ಬಿತ್ತನೆ ಬೀಜಗಳನ್ನು ಕೊಡುವಂಥ ಒಂದು ವ್ಯವಸ್ಥೆಯನ್ನು ನಾವು ಮಾಡ್ಕೊಂಡಿದ್ದೀವಿ. ಈಗಾಗಲೇ ಸಾಕಷ್ಟು 95%ದಷ್ಟು ಬಿತ್ತನೆನೂ ಆಗಿದೆ. ಸಾಕಷ್ಟು ರೈತರು ಸಹ ಬಿತ್ತನೆ ಬೀಜಗಳಾದಂಥ ಸೋಯಾಬೀನು, ತೊಗರಿ, ಉದ್ದು, ಹೆಸರು, ಇದನ್ನ ಅಲಸಂದಿ ಇವೆಲ್ಲನೂ ಬೆಳೆಗಳನ್ನ ರಿಯಾಯಿತಿ ದರದಲ್ಲಿ ಸೌಲಭ್ಯಗಳನ್ನ ಪಡ್ಕೊಂಡಿದ್ದಾರೆ ಸರ್. ಇದರ ಜೊತೆಗೇನೆ ಇನ್ನೂ ಸಾಕಷ್ಟು ಕಾರ್ಯಕ್ರಮಗಳು ಇಲಾಖೆಯಿಂದ ನಡೀತಾ ಇದೆ ಸರ್. ಇನ್ನೊಂದು ಬೆಳೆ ಸಮೀಕ್ಷೆ ಅನ್ನೋಂಥದ್ದು, ಅಂದರೆ ರೈತರೇ ತಮ್ಮ ಒಂದು ಜಮೀನಿನ ಬೆಳೆಗಳನ್ನು ಸಮೀಕ್ಷೆಯನ್ನು ಮಾಡಿ ಅಪ್ಲೋಡ್ ಮಾಡುವಂಥದ್ದು, ಇದು ಸಹ ಒಂದು ಆ್ಯಪ್ ಮುಖಾಂತರ ಇಲಾಖೆಯಿಂದ ಇವತ್ತು ಅನುಷ್ಠಾನ ಆಗ್ತಾ ಇದೆ. ರೈತರು ತಮ್ಮ ಬೆಳೆಯನ್ನು ತಾವೇ ದೃಢೀಕರಿಸಿಕೊಳ್ಳುವಂಥದ್ದು ಒಂದು ವಿನೂತನ ಯೋಜನೆ. ಇದೊಂದು ಸರ್ಕಾರದ ಮಟ್ಟದಲ್ಲಿ ಬಹಳಷ್ಟು ಯಶಸ್ವಿಯಾಗಿ ಈ ಒಂದು ಕಾರ್ಯಕ್ರಮ ಅನುಷ್ಠಾನಗೊಳ್ತಾ ಇದೆ. ರೈತರು ತಮ್ಮ ಜಮೀನಿನ ಸಮೀಕ್ಷೆಯನ್ನು ತಾವೇ ಮಾಡಬೇಕು, ಆಮ ರೈತರ ಆ್ಯಪ್ನಲ್ಲೇ ಮಾಡಿ ನಿಖರವಾದ ಬೆಳೆಯನ್ನು ದೃಢೀಕರಿಸಿಕೊಳ್ಬೇಕು ಅನ್ನೋವಂಥದ್ದನ್ನು ನಾನು ತಮ್ಮಲ್ಲಿ ಮನವಿ ಮಾಡ್ಕೊಳ್ತೀನಿ. ಆಮೇಲೆ ಅತ್ಯಂತ ಮಹತ್ವದ್ದು ಅಂದರೆ ಬೆಳೆ ವಿಮೆ ಅಂತ, ಕರ್ನಾಟಕ ರೈತ ಸುರಕ್ಷಾ ಪ್ರಧಾನ ಮಂತ್ರಿ ಫಸಲ್ ಭೀಮಾ ಯೋಜನೆ ಅನ್ನೋಂಥದ್ದು. ಬೆಳೆ ವಿಮೆ ಸಹ ತಾವು ಮಾಡಬಹುದು, ಅದರ ಬಗ್ಗೆ ವಿವರವಾದ ಮಾಹಿತಿಯನ್ನು ತದನಂತರ ನಾನು ನೀಡ್ತೀನಿ. ನಾವು ರೈತರಿಗೆ ರಿಯಾಯಿತಿ ದರದಲ್ಲಿ ಸಾಮಾನ್ಯ ವರ್ಗದವರಿಗೆ 50% ಮತ್ತು ಪರಿಶಿಷ್ಟ ಜಾತಿ ಮತ್ತು ಪರಿಶಿಷ್ಟ ಪಂಗಡದ ರೈತರಿಗೆ 90% ರಿಯಾಯಿತಿಯಲ್ಲಿ ನಾವು ರೈತರಿಗೆ ಕೃಷಿ ಯಂತ್ರೋಪಕರಣಗಳಾದ ರೋಟೋವೇಟರ್, ಕೂರಿಗೆ, ಈ ರೀತಿ ಸಾಕಷ್ಟು ಕೃಷಿ ಟ್ರ್ಯಾಕ್ಟರ್ ಚಾಲಿತ ಯಂತ್ರೋಪಕರಣಗಳನ್ನು ಒದಗಿಸ್ತಾ ಇದ್ದೀವಿ. ಅದೇ ತರನಾಗಿ ಪ್ರಧಾನಮಂತ್ರಿ ಕೃಷಿ ಸಿಂಚಾಯಿ ಯೋಜನೆ, ಅಂದರೆ ಸೂಕ್ಷ್ಮ ನೀರಾವರಿ ಯೋಜನೆಯೊಳಗೆ ಬರ್ತದಿದ್ದು. ಇದರಲ್ಲಿ ಸಹ ನಾವು ರೈತರಿಗೆ ತುಂತುರು ನೀರಾವರಿ ಘಟಕ ಯೋಜನೆಯಡಿ ಹನಿ ನೀರಾವರಿನ ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ಪನ್ನು ಅದನ್ನು ಸಹ ನಾವು ರಿಯಾಯಿತಿ ದರದಲ್ಲಿ, ಇಲ್ಲಿ ಒಂದು ವಿಶೇಷ ಏನಪ್ಪ ಅಂದರೆ ಎಲ್ಲ ರೈತರಿಗೂ 90% ರಿಯಾಯಿತಿ ದರದಲ್ಲೇ ಒಂದು ಸ್ಪ್ರಿಂಕ್ಲರ್ ಮತ್ತು ಡ್ರಿಪ್ಪನ್ನು ಕೊಡುವಂಥ ಒಂದು ಯೋಜನೆಯನ್ನು ನಾವು ರೈತರಿಗೆ ಕೊಡ್ತಾ ಇದ್ದೇವೆ. ಬಹಳ ಸಂತೋಷ ಮಹಾದೇವ ಸರಸೆಟ್ಟಿ ಅವರೇ. ಇವತ್ತು ಮುಖ್ಯವಾಗಿ ಅಂತಂದರೆ ನಮ್ಮ ರೈತ ಸಂಪರ್ಕ ಕೇಂದ್ರದ ಜೊತೆಗೆ ನಮ್ಮ ರೈತ ಸಂಪರ್ಕ ಇರಲಿಕ್ಕೆ ಸಾಧ್ಯ ಅಂತಂದರೆ ಅವನ ಬದುಕಿನಲ್ಲಿ ಸಾಕಷ್ಟು ಸಂತೋಷ ಮತ್ತು ಒಂದು ಯಶಸ್ಸು ಖಂಡಿತ ಸಿಗ್ತದೆ ಅಂತ ಹೇಳಿದ್ರಿ. ಈಗ ನಾವು ನೋಡಿದ್ವಿ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಬಿತ್ತನೆ ಬೀಜ ತೆಗೆದುಕೊಳ್ಬೇಕು ಅಂದರೆ ಸಾಕಷ್ಟು ಗದ್ದಲ ಇತ್ತು. ಅಂದರೆ ಎಲ್ಲ ರೈತ ಸಂಪರ್ಕ ಕೇಂದ್ರಗಳಿಗೆ ಈ ರೈತರು ಭೇಟಿ ಕೊಡ್ತಾ ಇರೋದು ನಮ್ಗೆ ನಿಜವಾಗಿ ಸಂತೋಷ ಅನ್ನಿತ್ತು. ಅಂದರೆ ರೈತ ಸಂಪರ್ಕ ಕೇಂದ್ರಗಳ ಅರಿವು ಸಾಕಷ್ಟು ರೈತರಿಗೆ ಇದೆ. ಇವತ್ತು ಬಿತ್ತನೆ ಬೀಜ ಮಾಡೋ ಸಮಯದೊಳಗೆ ಸಾಕಷ್ಟು ರೈತರು ರೈತ ಸಂಪರ್ಕ ಕೇಂದ್ರಗಳಿಗೆ ಭೇಟಿ ಕೊಟ್ಟು ಅಲ್ಲಿ ಬೀಜಗಳನ್ನು ತೆಗೆದುಕೊಂಡಿದ್ದಾರೆ. ರೈತರಿಗೆ ಬಿತ್ತನೆ ಬೀಜ ಯಾವ ರೀತಿ ತಗೊಳ್ಬೇಕು, ಹೇಗೆ ಯಾವ ಬೀಜವನ್ನು ಬಿತ್ತಿದರೆ ಒಳ್ಳೆಯದು, ಇದ್ರ ಬಗ್ಗೆ ಮಾಹಿತಿ ಕೊಡ್ತೀರಾ? ಬಿತ್ತನೆ ಬೀಜದ ಒಂದು ಏನು ಅವಧಿ ಇರ್ತದೆ, ಒಂದು ಕಡಿಮೆ ಅವಧಿಯಲ್ಲಿ ಸಹಜವಾಗಿಯೇ ನೂಕು ನುಗ್ಗಲು ಆಗ್ತದೆ. ಬಟ್ ಆದರೂ ಸಹ ನಾವು ರೈತರಲ್ಲಿ, ಯಾಕಂದರೆ ಅವರು ನಮ್ಮ ಒಂದು ಉತ್ತಮ ಒಂದು ಸ್ನೇಹ ಬಾಂಧವ್ಯ ಇರೋದ್ರಿಂದ ಸ್ವಲ್ಪ ತಿಳುವಳಿಕೆಯಿಂದ ನಾವು ಹೇಳಿದ್ರೆ ಎಲ್ಲ ರೈತರು ಕೇಳ್ತಾರೆ, ಸಾಲಾಗಿ ನಿಂತ್ಕೊಂಡೇನೆ ಬಿತ್ತನೆ ಬೀಜನ ತೆಗೆದುಕೊಂಡ್ರು. ರೈತರಿಗೂ ಸಹ ಇವತ್ತು ಸಾಕಷ್ಟು ತಿಳುವಳಿಕೆ ಬಂದಿದೆ ಹೊರಗಡೆ ಮಾರ್ಕೆಟ್ನಲ್ಲಿ ಅಥವಾ ಹೊಲದಾಗಣ ಕೆಲವೊಂದು ಟಮಟಮ್ ಒಳಗೆ ಬೀಜಗಳನ್ನ ಗೊಬ್ಬರಗಳನ್ನ ಮಾರಾಟ ಮಾಡ್ತಿರ್ತಾರೆ, ಅಂಥವೆಲ್ಲ ತಗೋಬಾರ್ದು ಅನ್ನೋಂಥ ಒಂದು ತಿಳುವಳಿಕೆ ಸಾಕಷ್ಟು ರೈತರಿಗೆ ಇವತ್ತು ಪ್ರಜ್ಞಾವಂತರಾಗಿದ್ದಾರೆ ಇವತ್ತಿನ ದಿನದಲ್ಲಿ. ಸೊ ಹಾಗಾಗಿ ಬಹಳಷ್ಟು ರೈತರು ಹೋಬಳಿ ಮಟ್ಟದ ರೈತ ಸಂಪರ್ಕ ಕೇಂದ್ರಗಳಲ್ಲೇನೆ ಬಂದು ಬಿತ್ತನೆ ಬೀಜ ಮತ್ತು ಗೊಬ್ಬರಗಳನ್ನ ಪಡೆಯುವಂತ ಒಂದು ತಿಳುವಳಿಕೆ ಅವರಲ್ಲಿ ಇದೆ. ಈಗ ಬಿತ್ತನೆ ಬೀಜ ನಾವು ನಮೂದಿತ ಬಿತ್ತನೆ ಬೀಜಗಳನ್ನು ತೆಗೆದುಕೊಳ್ಳಿಲ್ಲ ಅಂತಂದ್ರೆ, ಕೆಲವೊಂದು ಕಂಪನಿಗಳನ್ನ ನೇರವಾಗಿ ತೆಗೆದುಕೊಂಡ್ರೆ ಅಥವಾ ರೈತರ ಬೀಜಗಳನ್ನ ತೆಗೆದುಕೊಂಡ್ರೆ ಯಾವ ರೀತಿ ತೊಂದರೆ ಅನುಭವಿಸಬಹುದು? ಕೆಲವು ಸಲ ಆ ರೀತಿ ತೆಗೆದುಕೊಂಡಾಗ ಸರ್, ಕಳಪೆ ಬಿತ್ತನೆ ಬೀಜಗಳಿದ್ದಾಗ ಸರಿಯಾಗಿ ಜರ್ಮಿನೇಷನ್ ಆಗೋದಿಲ್ಲ, ಮೊಳಕೆ ಬರೋದಿಲ್ಲ, ಹಂಗಾಮಿನ ಏನೋ ಒಂದು ಆದಾಯವನ್ನೇ ಕಳ್ಕೊಂಡ್ಬಿಡ್ತಾನೆ ರೈತರು. ಬೀಜ ಅನ್ನೋಂಥದ್ದು ಕೃಷಿಯಲ್ಲಿ ಹೋಗಿ ಬಹಳ ಅತಿ ಮುಖ್ಯವಾದಂಥ ಒಂದು ಘಟಕ, ಗುಣಮಟ್ಟದ ಬೀಜ ಅತಿ ಅವಶ್ಯಕ ಸರ್ ಇವತ್ತು ಕೃಷಿಯಲ್ಲಿ. ಸೊ ಅದನ್ನ ಅಂಥವನ್ನು ತೆಗೆದುಕೊಂಡಾಗ ಸಹಜವಾಗಿ ರೈತರಿಗೆ ದೊಡ್ಡ ಮಟ್ಟದ ಒಂದು ನಷ್ಟ ಅನುಭವಿಸಬೇಕಾಗತ್ತೆ. ಅದೇ ಇಲಾಖೆಯಿಂದ ತೆಗೆದುಕೊಂಡಾಗ ನಾವು ಅದಕ್ಕೆ ಜವಾಬ್ದಾರಿ ಇರ್ತೀವಿ, ರೈತರಿಗೆ ಆ ರೀತಿ ಮೊದಲೇ ಮಾತು ಆಗದೇ ಇಲ್ಲ, ಹಾಗೆ ಹಂಗೆ ಏನಾದರೂ ಆದರೆ ನಾವು ಅದಕ್ಕೆ ಜವಾಬ್ದಾರಿ ಆಗಿರ್ತೀವಿ. ಅಂಥ ಒಂದು ತಿಳುವಳಿಕೆಯನ್ನು ರೈತರಿಗೆ ನೀಡುವಂಥ ಒಂದು ದಿಕ್ಕಿನಲ್ಲಿ ರೈತ ಸಂಪರ್ಕ ಕೇಂದ್ರಗಳನ್ನು ನಾವು ಮಾಡ್ತಾ ಇದ್ದೀವಿ ಸರ್. ಭಾಳ ಸಂತೋಷ. ಅಂದರೆ ರೈತ ಸಂಪರ್ಕ ಕೇಂದ್ರಗಳ ಮೂಲಕನೇ ಬಿತ್ತನೆ ಬೀಜ ತೆಗೆದುಕೊಂಡ್ರೆ ಖಂಡಿತವಾಗಿ ರೈತನಿಗೆ ಆದಾಯದ ಒಂದು ಸಾಧ್ಯತೆ ಖಂಡಿತ ಇರ್ತದೆ. ಆಮೇಲೆ ಆ ಬೀಜಗಳಿಗೆ ಒಂದು ನಮೂದನೆ ಇರೋದ್ರಿಂದ, ಪರೀಕ್ಷೆ ಮಾಡಲ್ಪಟ್ಟಿರೋದ್ರಿಂದ ಅವು ಗುಣಮಟ್ಟದ ಬೀಜಗಳಿರೋದ್ರಿಂದ ಆ ಸಸಿ ಬೆಳೆಯೋದಾಗಲಿ ಪೈರು ಬೆಳೆಯೋದಾಗಲಿ ಯಾವ ತೊಂದರೆ ಇಲ್ಲ. ಆದರೂ ಕೂಡ ಕೆಲವೊಬ್ಬರು ತಗೊಳ್ತಾ ಇದ್ದಾರೆ, ತಮ್ಮ ವಿಶ್ವಾಸದಿಂದ ತಗೊಳ್ತಾರೆ, ಆದರೆ ಎಷ್ಟೋ ಸಾರಿ ನಷ್ಟ ಅನುಭವಿಸ್ತಾ ಇದ್ದಾರೆ. ಅದಕ್ಕೆ ಆದಷ್ಟು ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಿ ಆದಷ್ಟು ಮಾಹಿತಿಯನ್ನು ಪಡ್ಕೊಳ್ಳಿ. ನೀವು ಅಲ್ಲಿ ನೀವು ಬೀಜ ಸಿಗಲಿಲ್ಲ ಅಂದರೆ ಯಾವ ಬೀಜ ತೆಗೆದುಕೊಳ್ಬೇಕಂತ ಅವ್ರ ಹತ್ರ ಮಾಹಿತಿ ತೆಗೆದುಕೊಂಡು ತಗೊಳ್ಳಿ. ಮಹಾದೇವ ಸರಸಟ್ಟಿಯವರೇ, ಈ ರೈತ ಸಂಪರ್ಕ ಕೇಂದ್ರಗಳಿಂದ ಈಗ ಬಿತ್ತನೆ ಬೀಜ ಸಾಕಷ್ಟು 95% ಜನ ಬಿತ್ತನೆ ಮಾಡಿದ್ದಾರೆ, ಗೊಬ್ಬರಗಳನ್ನು ಹಾಕ್ತಾ ಇದ್ದಾರೆ. ಆಮೇಲೆ ಈಗ ಕೆಲವೊಬ್ಬರಿಗೆ ಕೀಟನಾಶಕಗಳಬೇಕಾಗ್ತದೆ, ಆಮೇಲೆ ಯಾಕಂದರೆ ಈ ಕೀಟಗಳ ಬಾಧೆ ಶುರು ಆಗ್ಬೋದು ಬರೋ ಒಂದು ತಿಂಗಳ 2 ತಿಂಗಳಲ್ಲಿ. ಆವಾಗ ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕಿಸಬೇಕು. ಅವಾಗ ಯಾವ ರೀತಿ ಅವರು ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕಿಸಬೇಕು, ಗೊಬ್ಬರ ಮತ್ತು ಈ ಕೀಟನಾಶಕಗಳನ್ನು ಅವರು ಪಡಿಬಹುದು? ಸರ್, ರೈತ ಸಂಪರ್ಕ ಕೇಂದ್ರಗಳಿಗೆ ರೈತರು ಬರಬೇಕಾದಾಗ ಭಾಳಷ್ಟು ರೈತರು ಖಾಲಿ ಕೈಲೇ ಬಂದಿರ್ತಾರೆ ಸರ್. ಸೊ ಅದ್ರ ಬದಲಿ ಒಂದು ರೋಗ ಅಥವಾ ಕೀಟದ ಒಂದು ಬಾಧೆಗೊಳಗತ್ತ ಒಂದು ಗಿಡದ ಒಂದು ಸ್ಯಾಂಪಲ್ನ ತಂದಿದ್ರೆ ಅಥವಾ ಫೋಟೋ ಆದರೂ ಮೊಬೈಲ್ನಲ್ಲಿ ಹೊಡ್ಕೊಂಬಂದಿದ್ರೆ ನಮ್ಗೆ ಇನ್ನೂ ಹೆಚ್ಚಿಗೆ ಅನುಕೂಲ ಆಗ್ತದೆ. ಸೊ ಆ ಒಂದು ಒಂದು ಮಾದರಿಯನ್ನು, ಸಸಿ ಮಾದರಿಯನ್ನು ನೋಡಿ ಇದೇ ರೀತಿಯ ಒಂದು ಕೀಟ ಅಥವಾ ರೋಗ ಬಾಧೆಯಿಂದ ಇದು ತೊಂದರೆ ಆಗಿದೆ ಅಂಥೇಳಿ ಸಿಂಪರಣ ಕ್ರಮಗಳನ್ನ ಅವ್ರಿಗೆ ಹೇಳ್ಬೋದು. ಈಗಾಗಲೇ ನಮ್ಮಲ್ಲಿ ಮುಖ್ಯ ಬೆಳೆ ಸೋಯಾಬೀನ್ ಇರೋದ್ರಿಂದ ಸೋಯಾಬೀನ್ಗೆ ಬೇಕಾಗ್ತಕ್ಕಂಥ ಎಲ್ಲ ಒಂದು ಕೀಟನಾಶಕಗಳನ್ನು ನಮ್ಮಲ್ಲಿ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ದಾಸ್ತಾನನ್ನು ಇಟ್ಕೊಳ್ಳಲಾಗಿದೆ ಸರ್. ಮಾಧವ್ ಸರಸಟ್ಟಿ ಅವರೇ, ಈಗ ನಮ್ಮ ರೈತರಿಗೆ ಲಘು ಪೋಷಕಾಂಶಗಳು ಬೇಕಾಗ್ತದೆ, ಸಸಿ ಬೆಳೆದು ದೊಡ್ಡದಾಗುವವರೆಗೂ ಕೂಡ ಅದಕ್ಕೆ ಪೋಷಕಾಂಶಗಳು ಎಷ್ಟು ಇರ್ತದೆ ಅಷ್ಟು ಚಲೋ. ಈಗ ಕೊಟ್ಟಿಗೆ ಗೊಬ್ಬರ ಆಗಲಿ ಹಾಕ್ತಾರೆ ಅವರು, ಅಂದರೆ ಸಾವಯವ ಕೃಷಿ ಪದ್ಧತಿ ಇರುವಂಥ ರೈತರು ಸಾಕಷ್ಟು ಸಾವಯವ ಗೊಬ್ಬರ ಹಾಕ್ತಾರೆ, ಕೆಲವೊಬ್ಬರು ರಾಸಾಯನಿಕ ಗೊಬ್ಬರಗಳನ್ನು ಹಾಕ್ತಾರೆ. ಇದರಿಂದ ಏನಾಗ್ತದೆ, ಕೆಲವೊಮ್ಮೆ ಲಘು ಪೌಷ್ಟಿಕಾಂಶಗಳ ಅವಶ್ಯಕತೆ ನಮ್ಮ ಪೈರಿಗೆ ಬೇಕಾಗ್ತದೆ. ಅದ್ರ ಬಗ್ಗೆ ಮಾಹಿತಿ ಪಡೆಯುವುದು ಹೇಗೆ? ಆಮೇಲೆ ಲಘು ಪೌಷ್ಟಿಕಾಂಶಗಳು ನಿಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಸಿಗ್ತಾವ ಹೇಗೆ? ಸರ್, ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಲಘು ಪೌಷ್ಟಿಕಾಂಶಗಳ ದಾಸ್ತಾನು ಸಹ ಸಾಕಷ್ಟು ಇದೆ ಸರ್. ಸೊ ನಾವು ರೈತರಿಗೆ ತಿಳುವಳಿಕೆ ಹೇಳಿ ಅದ್ರ ಬಗ್ಗೆ ಅವರಲ್ಲಿ ಮನವರಿಕೆ ಮಾಡಿ ನಾವು ರೈತರಿಗೆ ಒಂದು ರಿಯಾಯಿತಿ ದರದಲ್ಲಿ ಕೊಡ್ತಕ್ಕಂಥ ವ್ಯವಸ್ಥೆನ ಇಟ್ಕೊಂಡಿದ್ದೀವಿ ಸರ್. ಇದು ಲಘು ಪೋಷಕಾಂಶಗಳು ಯಾಕೆ ಮುಖ್ಯ ಅಂತ ಹೇಳಬೇಕಂದ್ರೆ ಸರ್, ಏನಾಗಿದೆ, ಭಾಳಷ್ಟು ರೈತರು ಯೂರಿಯಾ DIP ಅನ್ನುವಂಥ ರಸಗೊಬ್ಬರಗಳ ಮೇಲೇ ಹೆಚ್ಚಿಗೆ ಅವಲಂಬನೆ ಆಗಿದ್ದಾರೆ. ಇದರ ಜೊತೆಗೆ ನಾವು ಲಘು ಪೋಷಕಾಂಶಗಳನ್ನು ನೀಡಿದ್ದೇ ಆದಲ್ಲಿ ಇದ ಆಮೇಲೆ ಇದರ ಜೊತೆಗೆ ಲಘು ಪೋಷಕಾಂಶಗಳಂದ ತಕ್ಷಣ ಇನ್ನೊಂದು ಮಣ್ಣಿನ ಸತ್ವ ಯೋಜನೆಯೊಳಗೆ ಹಸಿರಿಲ ಗೊಬ್ಬರಗಳ ಒಂದು ರೈತರಿಗೆ ರಿಯಾಯಿತಿ ದರದಲ್ಲಿ ನೀಡತಕ್ಕಂಥ ಬರ್ತದೆ ಸರ್. ಅದರಲ್ಲಿ ನಾವು ಸೆಣಬು ಮತ್ತು ಡೆಂಚಾನ ಸಹ ರೈತರಿಗೆ ನೀಡ್ತೀವಿ. ಅಂದರೆ ಇವತ್ತು ಏನಾಗಿದೆ, ಗ್ರಾಮೀಣ ಪ್ರದೇಶಗಳಲ್ಲಿ ತಿಪ್ಪೆ ಗೊಬ್ಬರ ಉತ್ಪಾದನೆ ತುಂಬ ಕಡಿಮೆ ಆಗ್ತಾ ಹೋಗ್ತಾ ಇದೆ. ಯಾಕಂದರೆ ದನಕರುಗಳ ಸಾಕಾಣಿಕೆನ ಸಾಕೋದನ್ನು ಕಡಿಮೆ ಆಗ್ತಾ ಇದೆ, ಸಹಜವಾಗಿ ತಿಪ್ಪೆ ಗೊಬ್ಬರ ಉತ್ಪಾದನೆ ಕಡಿಮೆ ಆಗ್ತದೆ ಆ ಒಂದು ಹಿನ್ನೆಲೆಯಲ್ಲಿ. ಬಟ್ ಭೂಮಿಗೆ ಸಾವಯವ ಗೊಬ್ಬರ ಬೇಕೇ ಬೇಕು ಸರ್. ಸಾವಯವ ಆರ್ಗ್ಯಾನಿಕ್ ಕಾರ್ಬನ್ ಏನು ಸಾವಯವ ವಸ್ತು ಭೂಮಿಗೆ ಬೇಕೇ ಬೇಕು. ಅದನ್ನು ನೀಡುವ ಒಂದು ಹಂತದಲ್ಲಿ ಅದಕ್ಕೆ ಪೂರಕವಾಗಿ ತಿಪ್ಪೆ ಗೊಬ್ಬರಗಳ ರಿಪ್ಲೇಸ್ ಮಾಡತಕ್ಕಂಥ ಅಂತ ಹೇಳ್ಬೋದು ನಾವು. ಅದರ ಬದಲಾಗಿ ನಾವು ಇವತ್ತು ರೈತರಿಗೆ ರಿಯಾಯಿತಿ ದರದಲ್ಲಿ ಹಸಿರಿಲ ಗೊಬ್ಬರಗಳಾದಂಥ ಡೆಂಚಾ ಸೆಣಬನ್ನು ನಾವು ನಮ್ಮ ಕೃಷಿ ಇಲಾಖೆಯಿಂದ ರೈತರಿಗೆ ರಿಯಾಯಿತಿ ದರದಲ್ಲಿ ನೀಡ್ತಾ ಇದ್ದೀವಿ. ಸೊ ಇದನ್ನು ಮುಂಗಾರು ಹಂಗಾಮಿನಲ್ಲಿ ಬೀಜವನ್ನು ಭೂಮಿಯಲ್ಲಿ ಬಿತ್ತನೆ ಮಾಡಿ 43-45 ದಿನಗಳ ನಂತರ ಕಟಾವು ಮಾಡಿ ಭೂಮಿಗೆ ಸೇರಿಸಿದ್ದಾದಲ್ಲಿ ಭೂಮಿಯ ಫಲವತ್ತತೆಯನ್ನು ಹೆಚ್ಚಾಗ್ತದೆ, ಉತ್ತಮ ಇಳುವರಿಯನ್ನು ಸಹ ಪಡಿಬಹುದು. ಯಾವುದೇ ರೀತಿಯ ರಾಸಾಯನಿಕಗಳನ್ನ ಉಪಯೋಗಿಸದೆ ಭೂಮಿಯ ಒಂದು ಫಲವತ್ತತೆಯನ್ನು ಈ ರೀತಿ ಕಾಯ್ದುಕೊಳ್ಬೋದು ಅಂತ ನಾನು ರೈತರ ಗಮನಕ್ಕೆ ತರಬೇಕು. ಸಾವಯವ ಕೃಷಿ ಪದ್ಧತಿ ಕಡಿಮೆ ಆಗ್ತಾ ಇರೋದ್ರಿಂದ ಈ ಲಘು ಪೋಷಕಾಂಶಗಳ ಅವಶ್ಯಕತೆ ತುಂಬ ಜಾಸ್ತಿ ಇದೆ. ರೈತರು ರೈತ ಸಂಪರ್ಕ ಕೇಂದ್ರಗಳನ್ನ ಸಂಪರ್ಕ ಮಾಡಿ ಲಘು ಪೋಷಕಾಂಶಗಳ ಬಗ್ಗೆ ಮಾಹಿತಿ ಪಡೆಯಿರಿ, ಮತ್ತು ಇರುವಂಥ ಲಘು ಪೋಷಕಾಂಶಗಳನ್ನು ಪಡೆದುಕೊಂಡು ಹೊಲಗಳಿಗೆ ಅಲ್ಲಿ ಬಂಡವಾಳ ಹಾಕೋದು ಬಹಳ ಅವಶ್ಯಕತೆ ಅದ. ಹೊಲಗಳಿಗೆ ಸಿಂಪಡಣೆ ಮಾಡಲಿ ಅಂತೇಳಿ ಆಶೆ ಮಾಡ್ತಾ, ಈಗ ರೈತ ಸಂಪರ್ಕ ಕೇಂದ್ರಗಳಲ್ಲಿ ಸಾಕಷ್ಟು ಯಂತ್ರಗಳ ಬಗ್ಗೆ ಹೇಳಿದರು ಅಂದರೆ ವಿಶೇಷವಾಗಿ ಇವತ್ತು ಸಾವಯವ ಕೃಷಿ ಪದ್ಧತಿ ಕಡಿಮೆ ಆಗಿದೆ, ದನಕರುಗಳು ಸಾಕಾಣಿಕೆ ಕಡಿಮೆ ಆಗಿದೆ, ಹೀಗಾಗಿ ಯಂತ್ರಗಳ ಮೇಲೆ ರೈತ ಅವಲಂಬನೆ ಆಗುವ ಕಾಲ ತುಂಬ ಜಾಸ್ತಿ ಆಗಿದೆ. ಕೃಷಿ ಉಪಕರಣಗಳು ಇರಬಹುದು ಅಥವಾ ಬೇರೆ ನಿರ್ವಹಣಾ ಉಪಕರಣಗಳಿರ್ಬೋದು, ಇವುಗಳನ್ನು ಉಪಯೋಗ ಮಾಡಿಕೊಂಡು ಬಿತ್ತನೆ ಮಾಡೋದಾಗಲಿ ಆಮೇಲೆ ಸಾಗುವಳಿ ಮಾಡೋದಾಗಲಿ ಮಾಡಬೇಕಾಗ್ತದೆ. ಎಷ್ಟೋ ಜನ ರೈತರಿಗೆ ಹೊರಗಡೆ ಬಾಡಿಗೆ ತೊಗೊಂಬರ್ತಾರೆ, ಅದರಿಂದ ಅವ್ರಿಗೆ ಏನಾಗ್ತದೆ, ಸಾಕಷ್ಟು ಲುಕ್ಸಾನ ಆಗ್ತದೆ, ತೊಂದರೆ ಆಗ್ತದೆ, ನಷ್ಟ ಆಗೋ ಸಾಧ್ಯತೆ ಇರ್ತದೆ, ಅಲ್ಲಿ ಕೂಡ ಬಂಡವಾಳ ಹಾಕ್ಬೇಕು ಅಂದರೆ ಆಗೋದಿಲ್ಲ. ಆ ನಿಟ್ಟಿನೊಳಗೆ ಕೃಷಿ ಉಪಕರಣಗಳನ್ನು ನಮ್ಮ ನಿಮ್ಮ ರೈತ ಸಂಪರ್ಕ ಕೇಂದ್ರದಿಂದ ತೆಗೆದುಕೊಳ್ಳೋಕ್ಕೆ ನೀವು ಶಿಫಾರಸು ಮಾಡ್ತಾರೆ ಹೇಗೆ? ಸರ್, ಖಂಡಿತವಾಗಿಯೂ ನಮ್ಮ ರೈತ ಸಂಪರ್ಕ ಕೇಂದ್ರದಲ್ಲಿ ಕೃಷಿ ಯಾಂತ್ರೀಕರಣ ಯೋಜನೆಯಡಿ ರೈತರಿಗೆ ಟ್ರ್ಯಾಕ್ಟರ್ ಚಾಲಿತ ಯಂತ್ರೋಪಕರಣ ಕೊಡ್ತೀವಿ. ಟ್ರ್ಯಾಕ್ಟರ್ ಮತ್ತು ಟ್ರೇಲರು ನಮ್ಮ ಇಲಾಖೆಯಿಂದ ಸೌಲಭ್ಯ ಇಲ್ಲ ಸರ್. ಟ್ರ್ಯಾಕ್ಟರ್ ಚಾಲಿತ ಯಂತ್ರೋಪಕರಣಗಳಾದ ಈಗ ರೋಟೋವೇಟರು, ಕೂರ್ಗಿ, ಆಮೇಲೆ ಹಿಟ್ಟಿನ ಗಿರ್ಣಿ, ಸೊ ಈ ರೀತಿ ಎಲ್ಲ ಒಂದು ಯಂತ್ರೋಪಕರಣಗಳನ್ನು ನಾವು ರೈತರಿಗೆ ರಿಯಾಯಿತಿ ದರದಲ್ಲಿ ಕೊಡುವಂಥ ಒಂದು ವ್ಯವಸ್ಥೆಯನ್ನು ಮಾಡಿದ್ದೀವಿ ಸರ್. ಆಮೇಲೆ ಇದರ ಜೊತೆಗೆ ಸರ್, ಇನ್ನೊಂದು ಮುಖ್ಯವಾಗಿ ಯಂತ್ರಧಾರೆ ಅನ್ನುವಂಥ ಇನ್ನೊಂದು ಯೋಜನೆ ಸರ್. ಇದರಲ್ಲಿ ಬಾಡಿಗೆ ಆಧಾರಿತ ಯಂತ್ರೋಪಕರಣಗಳ ಯೋಜನೆ ಅಂತ ಕರಿತೀವಿ ಇದಕ್ಕೆ. ಇದರಲ್ಲಿ ನಾವು ರೈತರಿಗೆ ಯಂತ್ರಧಾರೆಯಿಂದ ಬಾಡಿಗೆ ಆಧಾರ ರೂಪದಲ್ಲಿ ಇದನ್ನು ಯಂತ್ರೋಪಕರಣ ಪಡೆದುಕೊಂಡು ಸಣ್ಣ ರೈತರು ಬಳಸ್ಕೋಬಹುದು. ಏನಾಗುತ್ತೆ, ಕೆಲವು ಸಲ ರೈತರಿಗೆ ಸರ್ ಅಷ್ಟೊಂದು ಹಣವನ್ನು ರಿಯಾಯಿತಿ ದರದಲ್ಲಿ ಇರತಕ್ಕಂಥ ಸಬ್ಸಿಡಿಯನ್ನು ಹಣವನ್ನು ಕಟ್ಟಲಾರದಷ್ಟು ಬಡವರು ಇರ್ತಾರೆ ಸರ್, ಅತಿ ಸಣ್ಣ ರೈತರು. ಅಂಥ ಒಂದು ಕಟ್ಟ ಕಡೆಯ ಅತಿ ಸಣ್ಣ ರೈತರಿಗೂ ಸಹ ಇಲಾಖೆಯ ಯೋಜನೆಗಳು ತಲುಪಲಿ ಅನ್ನೋ ಒಂದು ಸದುದ್ದೇಶದಿಂದ ಯಂತ್ರಧಾರಿ ಅನ್ನೋಂಥ ಒಂದು ಯೋಜನೆಯು ಸಹ ನಮ್ಮ ಇಲಾಖೆಯಲ್ಲಿ ಅನುಷ್ಠಾನದಲ್ಲಿ ಸರ್. ಇದರ ಒಂದು ಪ್ರಯೋಜನ ಏನಾಗಿದೆ ಅಂದರೆ ಗ್ರಾಮೀಣ ಮಟ್ಟದಲ್ಲಿ ಸರ್, ಒಂದು ಉದಾಹರಣೆಗಾಗಿ ಒಂದು ಯಾವುದೋ ಒಂದು ಯಂತ್ರೋಪಕರಣದ ಬಾಡಿಗೆ ಒಂದು ತಾಸಿಗೆ 1,000 ಇದ್ದರೆ ಅಥವಾ ಒಂದು ದಿನಕ್ಕೆ 1,000 ಇದ್ದರೆ, ಈ ಒಂದು ಬಾಡಿಗೆ ಯಂತ್ರಧಾರೆಯಿಂದ ನಮ್ಮ ಇಲಾಖೆಯಿಂದ ತಗೊಂಡಂಥ ಯಂತ್ರೋಪಕರಣದ ಒಂದು ಬಾಡಿಗೆ ಸರ್ 900 ರೂಪಾಯಿ ಇಲ್ಲ 850 ರೂಪಾಯಿ ಇರುತ್ತೆ. ಹೊರಗಡೆಕ್ಕಿಂತ 10% ನಮ್ಮಲ್ಲಿ ಕಡಿಮೆ ಇರುತ್ತೆ. ಈ ರೀತಿ ಸಣ್ಣ ಅತಿ ಸಣ್ಣ ರೈತರಿಗೆ ಅನುಕೂಲ ಆಗುವಂಥದ್ದು ತಮ್ಮ ಯೋಜನೆ ಸರ್. ಕೃಷಿ ಯಂತ್ರಧಾರೆ ಏನೇನು ಯಂತ್ರಗಳು ಮುಖ್ಯವಾಗಿ? ರೋಟೋವೇಟರು, ಕೂರ್ಗಿ, ಕಲ್ಟಿವೇಟರ್ ಸರ್. ರೈತರಿಗೆ ಬೇಕಾಗಿರ್ತಕ್ಕಂಥ ಎಲ್ಲ ಕೃಷಿ ಯಂತ್ರೋಪಕರಣಗಳು ಸಹ ಇಲ್ಲಿ ನಮ್ಮಲ್ಲಿ ಸಿಗ್ತಾವೆ ಸರ್. ಬಹಳ ಸಂತೋಷ ಮಹಾದೇವ್ ಸರಸ್ವತಿ ಅವರು, ಯಾಕಂದರೆ ಇವತ್ತು ರೈತ ಬಾಂಧವ ನಿಜವಾಗಿ ತಾವು ಹೇಳಿದಂಗೆ ಸಣ್ಣ ಸಣ್ಣ ರೈತರಿಗೆ ಬಂಡವಾಳದ ಕೊರತೆ ಭಾಳ ಇರ್ತದೆ. ಅವ್ರು ಬಾಡಿಗೆಯಿಂದ ಹೊರಗೆ ತೊಗೊಂಬರೋಕ್ಕೆ ಬದಲಿ ನಿಮ್ಮಲ್ಲೇ ಬಾಡಿಗೆ ತೆಗೆಳುಕ ಯಂತ್ರಧಾರೆ ಒಂದು ಯೋಜನೆ ಮೂಲಕ ತಾವು ಒದಗಿಸಿರುವಂತಹ ಯಂತ್ರಗಳನ್ನು ಬಾಡಿಗೆ ತೆಗೆದುಕೊಂಡು ಬಂದು ಉಪಯೋಗ ಮಾಡಿಕೊಂಡು ವಾಪಸ್ ಕೊಡ್ಬೋದು, ಮತ್ತು ಕಡಿಮೆ ದರದಲ್ಲಿ ಕೂಡ ಆಗ್ತದೆ, ಮತ್ತು ಅವ್ರಿಗೆ ಉಳಿತಾಯನೂ ಆಗ್ತದೆ. ಆ ನಿಟ್ಟಿನೊಳಗೆ ನಮ್ಮ ರೈತ ಬಾಂಧವರು ರೈತ ಸಂಪರ್ಕ ಕೇಂದ್ರಗಳ ಜೊತೆ ಸಂಪರ್ಕ ಇರಲಿ, ಸಂಪರ್ಕ ಹೊಂದಲಿ ಅಂತ ಹೇಳ್ತಾ, ಅಂದರೆ ಕೃಷಿ ಉಪಕರಣಗಳಾಗಲಿ ನಿರ್ವಹಣಾ ಉಪಕರಣಗಳಾಗಲಿ ಕೂಡ ನಮ್ಮ ರೈತ ಸಂಪರ್ಕ ಕೇಂದ್ರಗಳನ್ನು ಸಿಗ್ತಾವೋ ಅನ್ನೋ ಮಾಹಿತಿಯನ್ನು ತಾವು ತುಂಬ ಚೆನ್ನಾಗಿ ಹೇಳಿದ್ರಿ. ಬಾಡಿಗೆ ಆಧಾರಿತ ಸೇವಾ ಕೇಂದ್ರ ನಮ್ಮ ಧಾರವಾಡ ಹುಬ್ಳಿಯ ನಿಗದಿ ಗ್ರಾಮದಲ್ಲಿ ಇದು ಅನುಷ್ಠಾನ ಆಗಿದೆ ಸರ್. ಇನ್ನೊಂದು ಹೊಸ ವಿಚಾರ ಹೇಳ್ತಾ ಇದ್ರಿ ಅಂದರೆ ಬೆಳೆ ಸಮೀಕ್ಷೆ. ನಮ್ಮ ರೈತ ಬಾಂಧವರು ಈಗ ತಮ್ಮ ಹೊಸ ಯೋಜನೆ ಮುಖಾಂತರ ತಾವೇ ತಮ್ಮ ಬೆಳೆಯನ್ನು ಸಮೀಕ್ಷೆ ಮಾಡ್ಬೋದು. ತಾವು ಬೆಳೀತಾ ಇರುವಂಥ ಬೆಳೆಯನ್ನು ನೋಡಿ ಯಾವ ರೀತಿ ಬೆಳೆ ಇದೆ ಅಂತ ಸಮೀಕ್ಷೆ ಮಾಡಿ ಅದನ್ನು ತಮ್ಮ ವೆಬ್ಸೈಟಲ್ಲಿ ಹಾಕ್ಲಿಕ್ಕೆ ಸಾಧ್ಯ ಆದರೆ ರೈತ ಸಂಪರ್ಕ ಕೇಂದ್ರಗಳು ಏನು ಮತ್ತು ಅದಕ್ಕೆ ಉಪಚಾರ ಮಾಡಬೇಕು, ಏನು ಕಾಳಜಿ ತೆಗೆದುಕೊಳ್ಬೇಕಂತ ಖಂಡಿತವಾಗಿ ಅವರೇ ಬಂದು ಮಾಹಿತಿ ನೀಡ್ತಾರೆ. ಹೊಲಕ್ಕೆ ಭೇಟಿ ನೀಡಿ ಏನು ಲಘು ಪೋಷಕಾಂಶಗಳನ್ನು ಕೊಡಬೇಕು, ಏನು ಕೀಟನಾಶಕಗಳನ್ನು ಹಾಕ್ಬೋದು, ಏನು ಗೊಬ್ಬರ ಇದಕ್ಕೆ ಅವಶ್ಯಕತೆ ಇದೆ, ಇದ್ರ ಬಗ್ಗೆ ಹೆಚ್ಚಿನ ಮಾಹಿತಿಯನ್ನು ಕೊಡೋ ಸಾಧ್ಯತೆ ಇದೆ. ನಿಜವಾಗಿ ತುಂಬ ಒಳ್ಳೆಯ ಒಂದು ಯೋಜನೆ. ಬೆಳೆ ಸಮೀಕ್ಷೆ ಕೃಷಿ ಸಂಪರ್ಕ ಕೇಂದ್ರಗಳ ಮೂಲಕ ಸರ್ಕಾರ ಅನುಷ್ಠಾನ ಮಾಡ್ತಾ ಇದೆ, ಇದ್ರ ಬಗ್ಗೆ ವಿಸ್ತೃತ ಮಾಹಿತಿಯನ್ನು ಕೊಡ್ಬೋದಾ ಸರ್? ಬೆಳೆ ಸಮೀಕ್ಷೆ ಇದು ಒಂದು ನಮ್ಮ ಇಲಾಖೆಯಲ್ಲಿ ಇರ್ತಕ್ಕಂಥ ಇದು ಒಂದು ಸಹ ಅತ್ಯುತ್ತಮ ಯೋಜನೆ. ಸೊ ಇದರಲ್ಲಿ ಏನು ಮಾಡ್ತಾ ಇದ್ದೀವಿ ಸರ್, ನಾವು ರೈತರು ತಮ್ಮ ಬೆಳೆಯ ಭೂಮಿಯಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯ ಒಂದು ಮಾಹಿತಿಯನ್ನು ತಾವೇ ಒಂದು ಆನ್ಲೈನ್ ಮುಖಾಂತರ ಒಂದು ನಮ್ಮ ಇಲಾಖೆಯ ಒಂದು ಆ್ಯಪ್ ಮುಖಾಂತರ ಅಪ್ಲೋಡ್ ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ವಿ ಸರ್. ಅದರ ಬೆಳೆ ಸಮೀಕ್ಷೆಯನ್ನು ಅನ್ನೋಂಥ ಒಂದು ರೈತರೇ ಮಾಡಿಕೊಳ್ತಕ್ಕಂಥ ಒಂದು ಒಂದು ವಿನೂತನ ಯೋಜನೆ ಸರ್ ಇದೊಂದು. ಸೊ ಇದು ಒಂದು ಭಾಗ ಸರ್. ಇನ್ನು ಇದರಲ್ಲಿ ಹೆಚ್ಚು ರೈತರು ತಮ್ಮ ಒಂದು ಜಮೀನಿನಲ್ಲಿ ಬೆಳೆದಿರ್ತಕ್ಕಂಥ ಬೆಳೆಯ ಮಾಹಿತಿಯನ್ನು ರೈತರ ಸಮೀಕ್ಷೆ ಆ್ಯಪ್ ಮುಖಾಂತರನೇ ಇದನ್ನು ಅಪ್ಲೋಡ್ ಮಾಡಿ ತಮ್ಮ ಒಂದು ಬೆಳೆಯ ಮಾಹಿತಿಯನ್ನು ತಾವೇ ದೃಢೀಕರಿಸ್ಕೊಳ್ಬೇಕಂತ ಈ ಮೂಲಕ ಎಲ್ಲ ರೈತರಲ್ಲಿ ನಾನು ವಿನಂತಿಸಿಕೊಳ್ತೀನಿ. ಯಾವ ರೀತಿ ಮಾಡೋದು, ದೃಢೀಕರಿಸ್ಕೊಳ್ಳೋದು ಯಾವ ರೀತಿ ಮಾಡೋದು ಅಂತ ಏನಾದರೂ ಮಾಹಿತಿ ಇದೆಯಾ ಸರ್? ಇದಕ್ಕೆ ಒಂದು ಮಾಹಿತಿಯನ್ನು ನೀಡಲಿಕ್ಕೆ ಪ್ರತಿ ಗ್ರಾಮದಲ್ಲಿಯೂ ಖಾಸಗಿ ನಿವಾಸಿಗಳು ಅಂತ ಪಿ ಆರ್ ಅಂತ ಕರಿತೀವಿ ಸರ್, ನಾವು ಪ್ರೈವೇಟ್ ರೆಸಿಡೆನ್ಸಿ ಅಂತ ಕರಿತೀವಿ. ಸೊ ಆ ಪ್ರತಿ ಗ್ರಾಮದಲ್ಲಿಯೂ ನಾವು ಪಿ ಆರ್ಗಳನ್ನ ಖಾಸಗಿ ನಿವಾಸಿಗಳನ್ನ ನೇಮಕ ಮಾಡ್ಕೊಂಡಿರ್ತೀವಿ ಸರ್. ಮತ್ತು ನಮ್ಮ ಸಹಾಯಕ ಕೃಷಿ ಅಧಿಕಾರಿಗಳು ಇರ್ತೀವಿ, ನಾವು ಕೃಷಿ ಅಧಿಕಾರಿಗಳು ಸಹ ನಾವು ಕ್ಷೇತ್ರ ಮಟ್ಟದಲ್ಲಿದ್ದಾಗ ಅಲ್ಲಿ ಗ್ರಾಮೀಣ ಪ್ರದೇಶದಲ್ಲಿರ್ತಕ್ಕಂಥ ರೈತರಿಗೆ, ಅದರಲ್ಲೂ ರೈತರ ಮಕ್ಕಳಿಗೆ, ಯುವಕರಿಗೆ ಇದರ ಒಂದು ಬೆಳೆ ಸಮೀಕ್ಷೆಯ ಆ್ಯಪ್ನ ಮಾಹಿತಿಯನ್ನು ನಾವು ಈಗಾಗಲೇ ಸಾಕಷ್ಟು ಬಾರಿ ಕೊಟ್ಟಿವಿ ಸರ್. ಸೊ ಅದರ ಪ್ರಕಾರವಾಗಿ ಒಂದು ರೈತರ ಆ್ಯಪ್ನಲ್ಲಿ ರೈತರು ತಮ್ಮ ಬೆಳೆಯ ಬಗ್ಗೆ ಮಾಹಿತಿಯನ್ನು ದೃಢೀಕರಿಸ್ಕೋತಕ್ಕಂಥ, ತದನಂತರ ಖಾಸಗಿ ನಿವಾಸಿಗಳು ಪಿ ಆರ್ಗಳು ಸಹ ಏನು ಉಳಿದಿರ್ತವೆ ಅಂಥ ತಾಕುಗಳನ್ನು ಪ್ಲಾಟ್ಗಳನ್ನು ಅವರು ಪಿ ಆರ್ಗಳು ಸಮಗ್ರವಾಗಿ ಇಡೀ ಒಂದು ಗ್ರಾಮದ ಸಮೀಕ್ಷೆಯನ್ನು ಮಾಡಿಕೊಳ್ಳೋಂಥ ಒಂದು ಯೋಜನೆ ಇದೆ. ಬಟ್ ನಾನು ರೈತರಲ್ಲಿ ವೈಯಕ್ತಿಕವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳೋದೇನೆಂದರೆ ನಿಮ್ಮ ಬೆಳೆಯ ದೃಢೀಕರಣವನ್ನು ಸ್ವಾಭಿಮಾನಿ ರೈತರಾಗಿ ನೀವೇ ಮಾಡಿ ಅಂತ ತಮ್ಮಲ್ಲಿ ನಾನು ವಿನಂತಿಸಿಕೊಳ್ತೀನಿ ಸರ್. ಇದರಿಂದ ಅವ್ರಿಗೆ ಏನು ಲಾಭ ಸಮೀಕ್ಷೆ ಮಾಡೋದ್ರಿಂದ ತಾವೇ? ಮುಂಬರೋ ದಿನಗಳಲ್ಲಿ ಯಾವುದೇ ರೀತಿಯ ಮಳೆ ಬೆಳೆಯಿಂದಾಗಿ ಹಾನಿಯಾದಾಗ ಈ ಒಂದು ಮಾಹಿತಿ ಸರ್ ನೇರವಾಗಿ ಕಂದಾಯ ಇಲಾಖೆಯ ಉತ್ತಾರಿಗೆ ಆರ್ಟಿಸಿಗೆ ನೇರವಾಗಿ ಲಿಂಕ್ ಆಗ್ತಾ ಇದೆ. ಅವರು ಬೆಳೆದಿರ್ತಕ್ಕಂಥ ಬೆಳೆಯ ಮಾಹಿತಿ ಉತ್ತಾರಿಗೆನೇ ನೇರವಾಗಿ ಇದು ಈ ಮಾಹಿತಿ ಲಿಂಕ್ ಆಗುತ್ತೆ ಸರ್. ಸೊ ಇದರಿಂದ ಏನಾಗುತ್ತೆ, ಬೆಳೆ ಪರಿಹಾರಕ್ಕೆ ಆಗಲಿ ಅಥವಾ ಬೆಳೆ ನಷ್ಟ ಅನುಭವಿಸಿದಾಗಲಿ ಮತ್ತು ಆಮೇಲೆ ಎ ಪಿ ಎಂ ಸಿಗೆ ಇಲ್ಲಿ ಖರೀದಿ ಕೇಂದ್ರಗಳಲ್ಲಿ ಸಹ ಈ ಮಾಹಿತಿ ಲಿಂಕ್ ಆಗುತ್ತೆ. ಸೊ ಯಾವುದೇ ರೀತಿ ತೊಂದರೆ ಆಗೋದಿಲ್ಲ, ನೀವು ಬೆಳೆದ ಬೆಳೆಯೇ ಅಲ್ಲಿ ಇದ್ದರೆ ನಿಮಗೆ ಯಾವುದೇ ರೀತಿಯ ಸಮಸ್ಯೆಗಳು ಆಗೋದಿಲ್ಲ. ಅಂದರೆ ಪರಿಹಾರ ಬೇಕು ಅಂದರೆ ಅಲದಾಟ ತಪ್ಪುತ್ತೆ ತಪ್ಪುತ್ತೆ ಸರ್. ಅಲದಾಟ ಅವಶ್ಯಕತೆ ಇಲ್ಲ, ನಿಮಗೆ ನೇರವಾಗಿ ಏನಾದರೂ ತೊಂದರೆ ಆದರೆ ಹಾನಿ ಆದರೆ ಖಂಡಿತವಾಗಿ ಪರಿಹಾರ ನಿಮ್ಮ ಮನೆ ಬಾಗಿಲಿಗೆ ಬರ್ತದೆ, ನಿಮ್ಮ ಅಕೌಂಟಿಗೆ ಹೋಗ್ತದೆ. ಈ ಒಂದು ವ್ಯವಸ್ಥೆ ತುಂಬ ಚೆನ್ನಾಗಿದೆ ಮಹಾದೇವ ಸರಸ್ವತಿ ಅವರೇ. ಬೆಳೆ ಸಮೀಕ್ಷೆ ಮಾಡೋದು ಭಾಳ ಮುಖ್ಯವಾಗಿರುವಂಥದ್ದು, ಅಲ್ಲಿ ಪಿ ಆರ್ಗಳ ಸಹಾಯ ತೆಗೆದುಕೊಳ್ಳಿ ನೀವು ಮಾಡಿ. ಒಟ್ಟಾರೆ ನಿಮಗೆ ಸಮೀಕ್ಷೆ ಮಾಡಿದರೆ ನಿಮಗೂ ಕೂಡ ನಮ್ಮ ಬೆಳೆ ಏನಾಗ್ಬೋದು, ಮುಂದೆ ಯಾವ ರೀತಿ ಬೆಳಿಬೋದು, ಮತ್ತು ಮುಂದೆ ಯಾವ ರೀತಿ ಲಾಭ ಬರ್ಬೋದು ಅನ್ನೋದು ನಿಖರವಾದ ಮಾಹಿತಿ ತಮ್ಮ ಬರ್ತದೆ. ಇದು ತುಂಬ ಒಂದು ವೈಜ್ಞಾನಿಕವಾದ ಒಂದು ಮನೋಭಾವದಿಂದ ಸರ್ಕಾರ ಮಾಡ್ತಾ ಇದೆ. ರೈತ ಬಾಂಧವರು ರೈತ ಸಂಪರ್ಕ ಕೇಂದ್ರಗಳ ಜೊತೆಗೆ ಸತತ ಸಂಪರ್ಕದಲ್ಲಿದ್ದುಕೊಂಡು ಈ ಸಮೀಕ್ಷೆ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಳ್ಳಿ ಅಂತ ಆಸೆ ಮಾಡ್ತಾ. ಮುಖ್ಯವಾಗಿ ಮಹಾದೇವ ಸರಸ್ವತಿ ಅವರೇ, ಈಗ ನಾವು ಬೆಳೆ ವಿಮೆ ಬಗ್ಗೆ ಮಾತಾಡೋಣ. ಯಾಕಂದರೆ ಇವತ್ತು ಅತಿವೃಷ್ಟಿ ಅನಾವೃಷ್ಟಿ ಮಳೆ ಆಧಾರಿತ ಏನು ಜಮೀನು ಇರ್ತಾವಲ್ಲ ಆ ರೈತರಿಗೆ ತುಂಬ ಒಂದು ಕಷ್ಟದಾಯಕ ದಿನಗಳು. ಇವತ್ತು ಜಾಸ್ತಿ ಮಳೆ ಆಗಿಬಿಟ್ರೆ ಕಷ್ಟ, ಮಳೆನೇ ಆಗಲಿಲ್ಲ ಅಂದರೂ ಕಷ್ಟ. ಹೀಗಾಗಿ ಬೆಳೆ ವಿಮೆ ಅನ್ನೋದು ಭಾಳ ಮುಖ್ಯ. ಯಾಕಂದರೆ ತಾವು ಹಾಕಿದ ಬಂಡವಾಳ ಆದರೂ ತಮಗೆ ವಾಪಸ್ ಬರೋ ಸಾಧ್ಯತೆ ಇದೆ ಅಂತ ಒಂದು ಧೈರ್ಯ ಇತ್ತಂದರೆ ವಿಶ್ವಾಸದಿಂದ ಮುನ್ನಡೀತಾನೆ. ಆ ನಿಟ್ಟಿನೊಳಗೆ ಏನು ರೈತ ಸಂಪರ್ಕ ಕೇಂದ್ರಗಳಿಂದ ಬೆಳೆ ವಿಮೆ ಯಾವ ರೀತಿ ಅವರು ರೈತರಿಗೆ ಮಾಹಿತಿ ನೀಡುತ್ತದೆ, ಮತ್ತು ಬೆಳೆ ವಿಮೆ ಮಾಡಿದ್ರಿಂದ ಅವರಿಗೆ ಯಾವ ರೀತಿ ಪರಿಹಾರ ಸಿಗೋ ಸಾಧ್ಯತೆ ಇದೆ, ಇದ್ರ ಬಗ್ಗೆ ವಿಸ್ತೃತ ಮಾಹಿತಿ ಕೊಡ್ಬೋದಾ? ಸರ್, ಬೆಳೆ ವಿಮೆ ಇದೊಂದು ಕರ್ನಾಟಕ ರೈತ ಸುರಕ್ಷಾ ಪ್ರಧಾನಮಂತ್ರಿ ಫಸಲ್ ಭೀಮಾ ಯೋಜನೆ ಅನ್ನೋದಂಥದ್ದು ಇದೊಂದು ಅತ್ಯಂತ ಮಹತ್ವದ ಯೋಜನೆ ಸರ್. ರೈತರ ಕಷ್ಟಕ್ಕೆ ಇದೊಂದು ಬೆಂಬಲವಾಗಿ ನಿಲ್ತಕ್ಕಂಥ ಯೋಜನೆ ಅಂತ ನಾನು ಹೇಳ್ತೀನಿ. ಏನಾಗುತ್ತೆ, ಕೆಲವು ಸಲ ಈಗೇನೋ ಒಳ್ಳೆಯ ಮಳೆ ಬರ್ತಾ ಇದೆ ಸರ್, ಯಾವುದೇ ರೀತಿ ಬೆಳೆ ನಷ್ಟದ ಸಮಸ್ಯೆ ಇಲ್ಲ. ಅದೇ ಒಂದು ಕೆಲವು ಸಲ ಬೆಳೆ ಬಿತ್ತಿರ್ತೀವಿ, ಸಡನ್ನಾಗಿ ಮಳೆ ಬರೋದೇ ಇಲ್ಲ. ಆವಾಗ ರೈತ ಬೆಳೆದಿರ್ತಕ್ಕಂಥ ಬೆಳೆ ಅವನ ಒಂದು ಖರ್ಚು ವೆಚ್ಚ, ಸೊ ಹೀಗಾಗಿ ಪ್ರಕೃತಿ ಒಂದು ಈ ಒಂದು ಇದರಲ್ಲಿ ಹೋರಾಟದಲ್ಲಿ ರೈತ ನಷ್ಟಕ್ಕೆ ಅನುಭವಿಸುವ ಸಾಧ್ಯತೆ ತುಂಬ ಇರುತ್ತೆ. ಸೊ ಇಂಥ ಒಂದು ಸಂದರ್ಭದಲ್ಲಿ ನಾವು ಬೆಳೆಗೆ ವಿಮೆಯನ್ನು ಮಾಡಿಸಿದ್ದೇ ಆದಲ್ಲಿ ರೈತರಿಗೆ ಭಾಳಷ್ಟು ಅನುಕೂಲ ಆಗ್ತದೆ ಸರ್. ಈ ಒಂದು ಇದರ ವಿಚಾರದಲ್ಲಿ ಹೇಳಬೇಕಂದ್ರೆ ಈ ಒಂದು ಬೆಳೆ ಸಾಲ ಪಡೆಯುವಂಥ ರೈತರು ಬೆಳೆ ಸಾಲ ಪಡೆಯುವಾಗನೇ ಈ ಒಂದು ಬೆಳೆ ವಿಮೆಯನ್ನು ಬ್ಯಾಂಕಿನವರು ಡಿಡಕ್ಷನ್ ಮಾಡಿಕೊಂಡು ಬೆಳೆ ವಿಮೆಯನ್ನು ಕಟ್ಸ್ಕೋತಾರೆ ಸರ್. ಬಟ್ ಬೆಳೆ ಸಾಲ ಪಡೆದೇ ಇದ್ದಕ್ಕಂಥ ರೈತರು ಇದನ್ನು ದಯವಿಟ್ಟು ಇಂಥ ಯೋಜನೆಯನ್ನು ಲಾಭವನ್ನು ಪಡಿಬೇಕು. ಕಡ್ಡಾಯವಾಗಿ ಎಲ್ಲರೂ ಬೆಳೆ ವಿಮೆಯನ್ನು ಮಾಡಿಸಿ ತಮ್ಮ ಬೆಳೆಗೆ ಒಂದು ಆಧಾರ ಇರ್ತದಂತ ನಾನು ಈ ಮೂಲಕ ಹೇಳ್ತೀನಿ ಸರ್. ಇದರಲ್ಲಿ ಬೆಳೆಗೆ ಈ ಬೆಳೆ ವಿಮೆಯನ್ನು ಮಾಡಿಸ್ಲಿಕ್ಕೆ ಕೊನೆಯ ದಿನಾಂಕ 31/7/2022 ಇದ್ದು, ಕೆಂಪು ಮೆಣಸಿನಕಾಯಿಗೆ ಮಾತ್ರ 16/8/2022 ಕೊನೆಯ ದಿನಾಂಕ ಇರುತ್ತದೆ ಸರ್. ಭತ್ತ ನೀರಾವರಿಗೆ ವಿಮಾ ಏನಾದರೂ ನಷ್ಟ ಅನುಭವಿಸಿದಾಗ ಅದರದ್ದು ವಿಮಾ ಮೊತ್ತ 86,000 ಇದೆ ಹೆಕ್ಟರಿಗೆ. ಅದು ಎಕರೆಗೆ ಒಂದು 34,400 ಆಗುತ್ತೆ. ಇದರದ ಒಂದು 2% ಮಾತ್ರ ರೈತರು ಬೆಳೆ ವಿಮೆಯನ್ನು ತುಂಬತಕ್ಕಂಥದ್ದು. ಸರ್ಕಾರ ಇದನ್ನು ಭಾಳಷ್ಟು ರೈತರ ಒಂದು ಹಿತದೃಷ್ಟಿ ಇಟ್ಟುಕೊಂಡು ಈ ಒಂದು ಅತ್ಯಂತ ಕಡಿಮೆ ಮೊತ್ತವನ್ನು ವಿಮಾ ಮೊತ್ತವನ್ನು ಪಾಲಿಸಿಯನ್ನು ಕಟ್ಟಲಿಕ್ಕೆ ಹಿಡಿದು ಮಾಡಿದೆ. ಇದು 2% ಅಂದರೆ 688 ಆಗ್ತದೆ ಸರ್. ಸೊ ಈ ರೀತಿ ವಿಮಾ ಕಂತಿನ ಮೊತ್ತವನ್ನು ನಾವು ಕಟ್ಟಿದಾಗ ಮುಂದೆ ಏನಾದರೂ ಅತಿವೃಷ್ಟಿ ಅಥವಾ ಅನಾವೃಷ್ಟಿ ಆದಾಗ ರೈತರಿಗೆ ಯಾವುದೇ ರೀತಿಯ ತೊಂದರೆ ಆಗೋದಿಲ್ಲ. ಅಂದರೆ ಆದಾಯದಲ್ಲಿ ಏನು ನಷ್ಟ ಅನುಭವಿಸುವ ಸಾಧ್ಯತೆ ಕಡಿಮೆ ಇರ್ತದೆ. ಅದಕ್ಕೆ ರೈತರಲ್ಲಿ ನಾನು ವಿನಂತಿ ಇಷ್ಟೇ, ಕಡ್ಡಾಯವಾಗಿ ಎಲ್ಲರೂ ಬೆಳೆ ವಿಮೆಯನ್ನು ಮಾಡಿಸಿ. ಭಾಳ ಸಂತೋಷ. ರೈತ ಸಂಪರ್ಕ ಕೇಂದ್ರಗಳ ಮೂಲಕ ನಮ್ಮ ರೈತ ಬಾಂಧವರು ಯಾವಾಗಲೂ ಸಂಪರ್ಕ ಇರಲಿ. ತುಂಬ ಕಡಿಮೆ ವಿಮೆ ಮೊತ್ತ ಇರೋದ್ರಿಂದ 2% ಅಂದರೆ ತುಂಬ ಕಡಿಮೆ, 100 ರೂಪಾಯಿಗೆ 2 ರೂಪಾಯಿ ಅಂದರೆ ಎಷ್ಟು ಕಡಿಮೆ ಅಂದರೆ, ಹೀಗಾಗಿ ಅವರು ಯಾವುದೇ ಹಿಂಜರಿಕೆ ಇಲ್ಲದೇ ಬೆಳೆ ವಿಮೆ ಮಾಡಲಿಕ್ಕೆ ಅಡ್ಡಿ ಇಲ್ಲ. ಯಾಕಂದರೆ ಏನಾದ್ರು ತೊಂದರೆ ಆದರೆ ಖಂಡಿತವಾಗಿಯೂ ಕೂಡ ಸರ್ಕಾರದಿಂದ ಸವಲತ್ತು ಸಿಗ್ತದೆ, ಲಾಭ ಸಿಗ್ತದೆ. ಅವನಿಗೆ ಒಂದು ಹೇಳಿದಿಲ್ಲ, ಭತ್ತಕ್ಕೇ 1 ಎಕರೆಗೆ 34,000 ರೂಪಾಯಿ ಪರಿಹಾರ ಸಿಗುವ ಸಾಧ್ಯತೆ ಇದೆ. ಹೀಗಾಗಿ ನಮ್ಮ ರೈತ ಬಾಂಧವರು ಬೆಳೆ ವಿಮೆ ಬಗ್ಗೆ ಹೆಚ್ಚಿನ ಮಾಹಿತಿ ಮಾಡಿಕೊಳ್ಳಿ, ರೈತ ಸಂಪರ್ಕ ಕೇಂದ್ರಗಳನ್ನು ಸಂಪರ್ಕಿಸಲಿ ಅಂತ ಆಸೆ ಮಾಡ್ತಾ ಸಾಕಷ್ಟು ಮಾಹಿತಿ ಮಹದೇವ್ ಸರಸೆಟ್ಟಿಯವರೇ, ಭಾಳ ಸಂತೋಷ ಆಯಿತು. ಈಗ ರೈತ ಸಂಪರ್ಕ ಕೇಂದ್ರಗಳಿಂದ ರೈತ ಬಾಂಧವರಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸಬೇಕು ಅಂತೇಳಿ ಕೃಷಿ ಪ್ರಶಸ್ತಿಯನ್ನು ಕೂಡ ಕೊಡೋ ಯೋಜನೆ ಇದೆ ಅಂತ ಕೇಳಿದೆ ನಾವು, ಆ ಬಗ್ಗೆ ಹೆಚ್ಚಿನ ಮಾಹಿತಿ ನೀಡ್ಬೋದಾ ಮಹದೇವ್ ಸರಸೆಟ್ಟಿಯವರೇ? ಹೌದು ಸರ್, ಪ್ರತಿ ವರ್ಷವೂ ನಾವು ಕೃಷಿ ಪ್ರಶಸ್ತಿ ಯೋಜನೆಯಡಿ ರೈತರಲ್ಲಿ ಒಂದು ಉತ್ಪಾದನೆ ಮತ್ತು ಉತ್ಪಾದಕತೆಯನ್ನು ಹೆಚ್ಚಿಸುವ ಸಲುವಾಗಿ, ರೈತರಲ್ಲಿ ಒಂದು ಸ್ಪರ್ಧಾತ್ಮಕ ಮನೋಭಾವವನ್ನು ಬೆಳೆಸುವ ಸಲುವಾಗಿ ನಾವು ಬೆಳೆ ಸ್ಪರ್ಧೆಯನ್ನು ಸಹ ಆಯೋಜನೆ ಮಾಡ್ತೀವಿ. ಇದು ಜಿಲ್ಲಾ ಮಟ್ಟದಲ್ಲಿ ಮತ್ತು ತಾಲೂಕು ಮಟ್ಟದಲ್ಲಿ ಒಂದು ಅನುಷ್ಠಾನ ಆಗ್ತದೆ. ತಾಲೂಕು ಮಟ್ಟದಲ್ಲಿ ಮತ್ತು ಜಿಲ್ಲಾ ಮಟ್ಟದಲ್ಲಿ ಏನಾಗುತ್ತೆ, ಯಾವ ತಾಲೂಕಿನಲ್ಲಿ ಯಾವುದ ಬೆಳೆ ಮುಖ್ಯ ಆಗಿರ್ತದನೋ ಆ ಬೆಳೆಯನ್ನು ಬೆಳೆ ಸ್ಪರ್ಧೆಗಾಗಿ ನಾವು ಆಯ್ಕೆ ಮಾಡಿಕೊಂಡಿರ್ತೀವಿ. ಸೊ ಉದಾಹರಣೆಗಾಗಿ ನಮ್ಮ ಧಾರವಾಡದಲ್ಲಿ ತಾಲೂಕು ಮಟ್ಟದಲ್ಲಿ ಸೋಯಾಬೀನ್ ಮುಖ್ಯ ಬೆಳೆ ಆಗಿರೋದ್ರಿಂದ ಸೋಯಾಬೀನ್ ಬೆಳೆಯನ್ನೇ ನಾವು ಸ್ಪರ್ಧೆಗೆ ನಾವು ಆಯ್ಕೆ ಮಾಡಿಕೊಂಡಿರ್ತೀವಿ. ಸೊ ಈ ರೀತಿ ಆಮೇಲೆ ರೈತರಿಗೆ ಪ್ರಥಮ ಬಹುಮಾನ, ದ್ವಿತೀಯ ಬಹುಮಾನ, ತೃತೀಯ ಬಹುಮಾನ ಅಂತ ಹೇಳಿ ಅವರಿಗೆ ಸನ್ಮಾನ ಮತ್ತು ಬಹುಮಾನದ ರೂಪದಲ್ಲಿ ರೈತರಿಗೆ ಅವರ ಒಂದು ಸ್ಪರ್ಧಾ ಮನೋಭಾವವನ್ನು ಹೆಚ್ಚಿಸುವ ಸಲುವಾಗಿ ಇಲಾಖೆ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದೆ ಸರ್. ಭಾಳ ಸಂತೋಷ. ಒಂದು ಪ್ರಶಸ್ತಿ ನೀಡುವಂಥ ಒಂದು ಕಾರ್ಯಕ್ರಮ ಇದೆಯಲ್ಲ, ಖಂಡಿತವಾಗಿ ರೈತರ ಮನಸ್ಸನ್ನು ರೈತರ ಮುದಗೊಳಿಸುವಂಥದ್ದು, ಆಮೇಲೆ ಅವರಿಗೆ ಒಂದು ಸ್ಪರ್ಧಾತ್ಮಕ ಮನೋಭಾವ ಬೆಳೆಸುವಂಥದ್ದು, ಈ ನಿಟ್ಟಿನೊಳಗೆ ತುಂಬ ಯಶಸ್ವಿಯಾಗಿ ಕಾರ್ಯನಿರ್ವಹಿಸ್ತಾ ಇದೆ ರೈತ ಸಂಪರ್ಕ ಕೇಂದ್ರಗಳು. ಇಲ್ಲಿ ತನಕ ತುಂಬ ವಿಸ್ತೃತವಾಗಿ, ಯಾಕಂದರೆ ರೈತ ಸಂಪರ್ಕ ಕೇಂದ್ರಗಳು ರೈತರ ಜೀವನಾಡಿಯಾಗಿವೆ. ಕೃಷಿ ಉಪಕರಣಗಳಾಗಲಿ, ಬೀಜಗಳಾಗಲಿ, ಆಮೇಲೆ ಬೆಳೆ ವಿಮೆ ಆಗಲಿ, ಬೆಳೆ ಸಮೀಕ್ಷೆ ಆಗಲಿ, ಆಮೇಲೆ ಗೊಬ್ಬರ, ಕೀಟನಾಶಕ, ಲಘು ಪೋಷಕಾಂಶ, ನಿರ್ವಹಣಾ ಉಪಕರಣಗಳು, ಕೃಷಿ ಉಪಕರಣಗಳು, ಹೀಗೆ ಪ್ರತಿಯೊಂದರಲ್ಲೂ ಕೂಡ ರೈತರಿಗೆ ಬೆಂಗಲಾಗಿ ನಿಂತು ರೈತ ಸಂಪರ್ಕ ಕೇಂದ್ರಗಳು ಕಾರ್ಯನಿರ್ವಹಿಸ್ತವೆ. ಭಾಳ ವಿಸ್ತೃತವಾಗಿ ಮಾಹಿತಿ ನೀಡಿದ್ದೀರಿ ಮಹದೇವ್ ಸರಸೆಟ್ಟಿಯವರೇ. ಕೊನೆಯದಾಗಿ ಮತ್ತೇನು ಹೊಸ ಒಂದು ಅನುಕೂಲತೆಗಳು ರೈತ ಸಂಪರ್ಕ ಕೇಂದ್ರಗಳಿಂದ ಸಿಗೋ ಸಾಧ್ಯತೆ ನಮ್ಮ ರೈತ ಬಾಂಧವರಿಗಿದೆ ಮಾಹಿತಿ ಕೊಡಬಹುದು? ಒಂದು ಮುಖ್ಯವಾಗಿ ಹೇಳ್ತಕ್ಕಂಥದ್ದು, ಪ್ರತಿ ವರ್ಷ ಮುಂಗಾರು ಹಂಗಾಮಿನಲ್ಲಿ ಕೃಷಿ ಅಭಿಯಾನ ಅಂತ ಒಂದು ಕಾರ್ಯಕ್ರಮವನ್ನು ಹಾಕುತ್ತೀವಿ. ಈಗ ನಮ್ಮ ಧಾರವಾಡ ಹುಬ್ಬಳ್ಳಿಯ ಎಲ್ಲ ಪಂಚಾಯಿತಿ ಮಟ್ಟದ ಗ್ರಾಮಗಳಿಗೆ ಹಾಗೂ ಇತರೆ ಗ್ರಾಮಗಳಿಗೂ ಸಹ ನಮ್ಮ ಕೃಷಿ ಇಲಾಖೆಯಿಂದ ಅನುಷ್ಠಾನ ಆಗ್ತಕ್ಕಂಥ ಇಲಾಖೆ ವಿವಿಧ ಯೋಜನೆಗಳನ್ನ ಪರಿಚಯಿಸುವಂತ ಒಂದು ಇದೊಂದು ಯೋಜನೆ, ಇದೊಂದು ಕೃಷಿ ಅಭಿಯಾನ ಅಂತ ಹೇಳಿ. ಅಂದ್ರೆ ಬರುವಂತ ಮುಂಗಾರು ಹಂಗಾಮು ಬಂಗಾರವಾಗಲಿ ಅನ್ನೋ ಒಂದು ಸದುದ್ದೇಶದಿಂದ ಇದೊಂದು ಕೃಷಿ ಅಭಿಯಾನ ಅಂತ ಕಾರ್ಯಕ್ರಮ. ಇದರಲ್ಲಿ ಮುಖ್ಯವಾಗಿ ರೈತರಿಗೆ ನಮ್ಮ ಇಲಾಖೆಗಳ ಕಾರ್ಯಕ್ರಮಗಳ ಕುರಿತು ಮಾಹಿತಿಯನ್ನು ನೀಡತಕ್ಕಂಥದ್ದು, ಇದು ಸಹ ಒಂದು ಅತ್ಯಂತ ಉತ್ತಮ ಯೋಜನೆ ಸರ್. ಇದನ್ನು ಸಹ ನಾವು ಅತಿ ಶೀಘ್ರದಲ್ಲೇ ಈಗ ಪ್ರಾರಂಭವನ್ನು ಮಾಡಬೇಕಾಗಿದೆ. ಯಾಕಂದ್ರೆ ಈಗ ಬಿತ್ತನೆ ಬೀಜದಲ್ಲಿ ನಾವು ತೊಡಗಿಸಿಕೊಂಡಿದ್ದೀವಿ, ಹಂತ ಹಂತವಾಗಿ ಬಿತ್ತನೆ ಬೀಜದ ಕಾರ್ಯಕ್ರಮ ಮುಗಿತಾ ಇದೆ, ಕೃಷಿ ಅಭಿಯಾನಕ್ಕೆ ನಾವು ಸಿದ್ಧತೆಯನ್ನು ಮಾಡ್ಕೊಳ್ತಾ ಇದ್ದೀವಿ. ಬಹಳ ಸಂತೋಷ ಮಾಧವ್ ಸರಸೆಟ್ಟಿಯವರೇ. ರೈತ ಸಂಪರ್ಕ ಕೇಂದ್ರಗಳು ರೈತರ ನಾಡು ಮಿಡಿತವಾಗಿ ರೈತರ ಜೀವನಾಡಿಯಾಗಿ ಮುಂದುವರಿಯಲಿ ಅಂತ ಆಸೆ ಮಾಡ್ತೀವಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ರೈತ ಸಂಪರ್ಕ ಕೇಂದ್ರದ ಒಂದು ಕೃಷಿ ಅಧಿಕಾರಿಯಾಗಿ ತಾವು ಕಾರ್ಯನಿರ್ವಹಿಸ್ತಾ ಇದ್ದೀರಿ. ಇನ್ನೂ ಯಶಸ್ವಿಯಾಗಿ, ಇನ್ನು ಹೆಚ್ಚು ಹೆಚ್ಚು ಸ್ಪರ್ಧಾತ್ಮಕ ಮನೋಭಾವದಿಂದ ತಾವೆಲ್ಲ ಕೆಲಸ ನಿರ್ವಹಿಸುವಂಗಾಗಲಿ, ರೈತ ಬಾಂಧವರು ಕೂಡ ಹೆಚ್ಚು ಹೆಚ್ಚು ಆತ್ಮೀಯತೆಯಿಂದ ರೈತ ಸಂಪರ್ಕ ಕೇಂದ್ರಗಳ ಜೊತೆಗೆ ಸಂಪರ್ಕ ಇಟ್ಕೊಳ್ಳಿ, ಹೆಚ್ಚಿನ ಲಾಭವನ್ನು ಮಾಡಿಕೊಳ್ಳಿ, ಆಗುವ ತೊಂದರೆಗಳನ್ನು ಧೈರ್ಯವಾಗಿ ಎದುರಿಸಿ, ಸವಾಲುಗಳನ್ನು ಎದುರಿಸಿ ರೈತ ಸಂಪರ್ಕ ಕೇಂದ್ರಗಳ ಸಹಕಾರದಿಂದ ಯಶಸ್ವಿಯಾಗಿ ಮುನ್ನಡೆಯಿರಿ ಅಂತೇಳಿ ರೈತ ಬಾಂಧವರಿಗೆ ಕೋರಿಕೊಳ್ತಾ ಇದ್ದೀವಿ. ನಮ್ಮೆಲ್ಲ ರೈತ ಬಾಂಧವರ ಪರವಾಗಿ ಮಹದೇವ್ ಸರಸೆಟ್ಟಿಯವರೇ, ತಮಗೆ ಹೃತ್ಪೂರ್ವಕ ಧನ್ಯವಾದಗಳು. ನಮಸ್ಕಾರ. ಧನ್ಯವಾದಗಳು ಸರ್. ಇಲ್ಲಿಯವರೆಗೆ ರೈತ ಸಂಪರ್ಕ ಕೇಂದ್ರಗಳ ಕಾರ್ಯನಿರ್ವಹಣೆ ಮತ್ತು ಸವಲತ್ತುಗಳು ಈ ಕುರಿತು ಕೃಷಿ ಅಧಿಕಾರಿ ಮಹದೇವ್ ಸರಶೆಟ್ಟಿಯವರೊಂದಿಗಿನ ಸಂದರ್ಶನವನ್ನು ಕೇಳಿದಿರಿ. ಸಂದರ್ಶಕರು ಶರಣಬಸವ ಚೋಳಿನ್. ಈಗ ಕೇಳಿ ಮಲಪನಗುಡಿಯ ಗುಂಡಪ್ಪ ಮರಪ್ಪ ಚನ್ನದಾಸರ್ ಹಾಗೂ ಸಂಗಡಿಗರಿಂದ ತತ್ವಪದಗಳು. ಹಸನಾಗಿ ಆರಿ ಆರಿ ಒಳಗೆ ಮೂರು ಬೇರೆ ಕಲತಾವ ಜಳದಿ ಬಿಸವ ಗೋರಿ ಬಿಸವ್ವ ಬಾಳ ಗೋರಿ ಹಸನಾಗಿ ಆರಿ ಆರಿ ಒಳಗೆ ಮೂರು ಬೇರೆ ಕಲತಾವ ಜಳದಿ ಬಿಸವ ಗೋರಿ ಬಾವಿ ಒಳಗೆ ಕೊಡ ತುಂಬೆ ಮ ಬಾವಿಗಳಿಗೆ ಕೊಡ ತುಂಬಿ ಮಾಡಿಯೇ ತಳ ಶಿಂಬಿ ಬಡ ಬಿಟ್ಟ ನೀರನ್ನ ತಂದಾಳ ಗೆಳತೆ ಬೀಸವ ಬಾಳಗೋರಿ ಅಸನಾಗಿ ಆರಿ ಆರಿ ಒಳಗೆ ಮೊರ ಬೀಜ ಕಲತಾವ ಗೆಳತೆ ಬೀಸವ ಗೋರಿ ದೇವರಿತ್ತು ದೇವರ ಸತ್ಯ ಬಾಳಿತ್ತು ಗುಡಿಯ ಬಿಟ್ಟು ದೇವರನ್ನ ಕೆಡೆ ಬಾಳ ಗೆಳತಿ ಬಿಸವ ಗೋರಿ ಊರೊಳಗ ದೇವರಿತ್ತು ದೇವರ ಸತ್ಯ ಬಾಳಿತ್ತು ಗುಡಿಯ ಬಿಟ್ಟು ದೇವರನ್ನ ಕೆಡೆ ಬಾಳ ಗೆಳತಿ ಬಿಸವ ಗೋರಿ ಬೀಸವ್ವ ಬಾಳ ಗೋರಿ ಅಸನಾಗಿ ಆರಿ ಹಾರಿ ಒಳಗೆ ಮೂರ ಬೀಜ ಕಲತಾವ ಗೆಳತಿ ಬೀಸವ ಗೋರಿ ಗುಡಿಯ ಬಿಟ್ಟ ದೇವರನ್ನ ಕಡರ ಅಡಿಗೆಯ ಮಾಡಿ ಅಡಿಗೆ ಬಿಟ್ಟ ಗಡಿಗನ್ನ ಉಂಡಾಳ ಗೆಳತಿ ಬೀಸವ ಗೋರಿ ಬಿಟ್ಟ ದೇವರನ್ನ ಕಡಲ ಅಡಿಗೆಯ ಮಾಡಿ ಅಡಿಗೆ ಬಿಟ್ಟ ಗಡಿಗನ್ನ ಒಂಡಾಳ ಗೆಳತಿ ಬೀಸವ ಗೋರಿ ಬೀಸವ ಬಾಳ ಗೋರಿ ಹೆಸನಾಗಿ ಆದಿ ಆದಿ ಒಳಗೆ ಮೊರ ಬೀಜ ಕಲತಾವ ಗೆಳತಿ ಬೀಸವ ಗೋರಿ ಜಾವುಡಿ ಎಲ್ಲಿ ಗೊತ್ತೆ ಚಿತ್ತವಾಡಿ ಚಿತ್ತ ಬಿಟ್ಟ ಸತ್ಯದಿಂದ ನಡಿಬೇಕ ಗೆಳತಿ ಬೀಸವ ಗೋರಿ ಊರೊಳಗ ಚಾವುಡಿ ಎಲ್ಲಿ ಗೊತ್ತಿ ಚಿತ್ತವಾಡಿ ಚಿತ್ತ ಬಿಟ್ಟ ಸತ್ಯದಿಂದ ನಡಿಬೇಕ ಗೆಳತಿ ಬೀಸವ ಗೋರಿ ಬೀಸವ್ವ ಬಾಳ ಗೋರಿ ಹಸನಾಗಿ ಆದಿ ಆದಿ ಒಳಗೆ ಮೂರ ಬೀಜ ಕಲತಾವ ಗೆಳತಿ ಬೀಸವ ಗೋರಿ ಶಿವ ಅಂದಲ್ಲೇ ಏನೈತಿ ಹರಿದಾನ ಮಾಡಿದಲ್ಲಿ ಏನೈತಿ ಯೇಶ ಪಾಪ ತನ್ನ ಮನುಷ್ಯನೊಳಗೆ ತಗೊಂಡ ಕಾಶಿಗೆ ಹೋದಲ್ಲಿ ಏನೈತಿ ಶಿವ ಶಿವ ಅಂದಲ್ಲೇ ಏನೈತಿ ಹರಿದಾನ ಮಾಡಿದಲ್ಲಿ ಏನೈತಿ ಯೇಶ ಪಾಪ ತನ್ನ ಮನುಷ್ಯನೊಳಗೆ ತಗೊಂಡ ಕಾಶಿಗೆ ಹೋದಲ್ಲಿ ಏನೈತಿ ಪುರಾಣ ಓದಿದಲ್ಲಿ ಏನೈತಿ ಪುಸ್ತಕ ಓದಿದಲ್ಲಿ ಏನೈತಿ ನೆರಳ ನಿಂತುಕೊಂಡು ಮಡಿವೆ ನೋಟ್ಟುಕೊಂಡು ಜನವರ ಹಾಕಿದಲ್ಲಿ ಏನೈತಿ ಪುರಾಣ ಓದಿದಲ್ಲಿ ಏನೈತಿ ಪುಸ್ತಕ ಓದಿದಲ್ಲಿ ಏನೈತಿ ನೆರಳ ನಿಂತುಕೊಂಡು ಮಡಿವೆ ನೋಟ್ಟುಕೊಂಡು ಜನವರ ಹಾಕಿದಲ್ಲಿ ಏನೈತಿ ಶಿವ ಶಿವ ಅಂದಲ್ಲೇ ಏನೈತಿ ಹರಿದಾನ ಮಾಡಿದಲ್ಲಿ ಏನೈತಿ ಯೇಶ ಪಾಪ ತನ್ನ ಮನುಷ್ಯನೊಳಗೆ ತಗೊಂಡ ಕಾಶಿಗೆ ಹೋದಲ್ಲಿ ಏನೈತಿ ಮನಮಾತ ತಲಿಗರಿ ಮಗಳ ಮೇಲೆ ಮನಸ್ಸಿಟ್ಟ ಮಲ್ಲಯ್ಯಗಾಗಿ ಹೋದಲ್ಲಿ ಏನೈತಿ ಮನಮಾತ ತಲಿಗರಿ ಮಗಳ ಮೇಲೆ ಮನಸ್ಸಿಟ್ಟ ಮಲ್ಲಯ್ಯಗಾಗಿ ಹೋದಲ್ಲಿ ಏನೈತಿ ಶಿವ ಶಿವ ಅಂದಲ್ಲಿ ಏನೈತಿ ಹರಿದಾನ ಮಾಡಿದಲ್ಲಿ ಏನೈತಿ ಯೇಶ ಪಾಪ ತನ್ನ ಮನುಷ್ಯನೊಳಗೆ ತಗೊಂಡು ಕಾಶಿಗೆ ಹೋದಲ್ಲಿ ಏನೈತಿ ಎಷ್ಟು ಗಳಿಸಿದಲ್ಲಿ ಏನೈತಿ ನಿನ್ನ ಎತ್ತ ಬರುವ ಮನೆ ಬೇರೆನೈತಿ ಎಷ್ಟು ಗಳಿಸಿದಲ್ಲಿ ಏನೈತಿ ನಿನ್ನ ಎತ್ತ ಬರುವ ಮನೆ ಬೇರೆನೈತಿ ಸೃಷ್ಟಿ ಬೆಳಗ್ಗೆ ನಮ್ಮ ಪುರಂದರ ಬೆಟ್ಟಲ ಗೆಟ್ಟಾಗಿ ನೆಂಬಿರಲಿಗೆ ನೈತಿ ಸೃಷ್ಟಿ ಒಳಗೆ ನಮ್ಮ ಪುರಂದರ ಬೆಟ್ಟಲ ಗೆಟ್ಟಾಗಿ ನೆಂಬಿರಲಿಗೆ ನೈತಿ ಶಿವ ಶಿವ ಅಂದಲ್ಲಿಗೆ ನೈತಿ ಹರಿದಾನ ಮಾಡಿದಲ್ಲಿಗೆ ನೈತಿ